ಆಗದ ಹೃದಯನ ಹೂವಿನಂಗಡಿ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮೆ ಬೇಕಿತ್ತ ಅಪ್ಪಿ ತಪ್ಪಿ ನನ್ನನ್ನು ಇವಳು ಅಪ್ಪಿಕೊಂಡಾಗ ಒಳ್ಳೆ ನಾಗೆ ಉಳ್ಕೊಳ್ಳೋ ಕ್ಯಾಮೆ ಬೇಕಿತ್ತ ಓಡಿ ಹೋಗೋ ಹೃದಯಕ್ಕೊಂದು ಬೇಕು ಬೇಕಿತ್ತ ಇವಳ ನೋಡೋದಕ್ಕೆ ಒಂದು ಎಕ್ಸ್ಟ್ರಾ ಕಣ್ಣು ಬೇಕಿತ್ತ ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡ್ಲೇಬೇಕಿತ್ತ ಕೋಣೆಯಾಗದ ಹೃದಯನ ಹೂವಿನಂಗಡಿ ಮಾಡ್ಕೊಂಡು ಕಸ್ಟಮರ್ರು ಹುಡುಕುವ ಕ್ಯಾಮೆ ಬೇಕಿತ್ತ ತಕ್ಕೊಂಡು ನೂರು ಮುತ್ತು ಕೊಟ್ಕೊಂಡು ಮೈಕೈ ನೋವು ಮಾಡಿಕೊಂಡ ನಾನು ಲೂಸ ಹಿಂಗೆ ಇದ್ರೆಯೂ ಸಾಕಲ್ಲ ನಾಲ್ಕು ಪೈಸ ಪ್ರೀತಿಯೊಂದು ತಣ್ಣೀರು ಜಾಸ್ತಿ ಆದ್ರೆ ಬಿಸಿ ನೀರು ಕುಡಿದು ನೋಡ್ಲ ಸ್ನಾನ ಮಾಡ್ಲ ಯಾರ ಹೇಳಿ ವಯಸ್ಸಿನಲ್ಲಿ ಕನ್ಫ್ಯೂಷನ್ ತುಂಬಾ ಮಾಮೂಲಿ ಒಂಟಿ ಪಿಟೀಲು ಅಳ್ತಾ ಇದ್ರೆ ಎಂಥ ಸಂಗೀತ ಬೇಡ ಅಂದ್ರೂ ಬೀಳೋ ಕನಸಿಗೊಂದು ಕ್ಯಾಮ್ರಾ ಬೇಕಿತ್ತ ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡ್ಲೇಬೇಕಿತ್ತ ಓಣೆಯಾಗದ ಹೃದಯನ ಹೂವಿನಂಗಡಿ ಮಾಡ್ಕೊಂಡು ಕಸ್ಟಮರ್ರು ಹುಡುಕುವ ಕ್ಯಾಮೆ ಬೇಕಿತ್ತ Lego. Give me some love, baby, maybe you can solve it. I know you've seen it, such a beautiful you are. Lego, tell me the time, baby, woke up in the morning. Yeah, you better throw a little love on me, so waiting. Waiting, waiting, yeah. Baby, come on. Oh yeah. Kandu navilige matrane, pukka kotta bhagavanta. Kuniyo kelsa gandasrige, heli maadsiddu. ಹೆಣ್ಣು ಮಕ್ಕಳು ಕುಣಿಸೋದಕ್ಕೆ ವರ್ಲ್ಡ್ ಫೇಮಸ್ ಫೀಲಿಂಗ್ ಅಲ್ಲಿ ಒಮ್ಮೊಮ್ಮೆ ವೈನ್ ಶಾಪಿನ ಮುಂದೇನೆ ನಡ್ಕೊಂಡ್ ಹೋದ್ರು ಹಿಡ್ಕೋತಾರೆ ನೈಟು ಪೊಲೀಸು ಯಾವನಿಗೆ ಬೇಕು ಸ್ವಾಮಿ ಪ್ರೀತಿ ತಪಸ್ಸು ಎಲ್ಲ ಇದ್ರು ಕೂಡ ನಮ್ದು ಖಾಲಿ ಏಕಾಂತ ಇನ್ನು ಬಿಟ್ರೆ ಶುರುವಾಗುತ್ತೆ ನಮ್ಮ ಪೋಲಿ ವೇದಾಂತ ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡ್ಲೇಬೇಕಿತ್ತ ಸೂರ್ಯ ಮುಳುಗೋ ಟೈಮಲ್ಲಿ ಇವಳು ಕುಂತು ಹೋದಂತ ಬೆಂಚ್ ಮುಟ್ಟಿ ನೋಡುವ ಕ್ಯಾಮೆ ಬೇಕಿತ್ತ